ದೊರೆಯುತ್ತದೆ. ಭೇಟಿ ಕೊಡಿ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್, ಆಪೋಸಿಟ್ ಸುವರ್ಣ ಹೋಟೆಲ್, ಬಿಎಂ ರಸ್ತೆ, ಹಾಸನ. ಫೋನ್ 0817-296-775. ಆತ್ಮೀಯ ಕೇಳುಗರೆ, ಸಮಯ 5:30. ನೇರ ಪ್ರಸಾರದ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಈ ದಿನದ ವಿಚಾರ ಸಂಗೀತ ಅಥವಾ ಮ್ಯೂಸಿಕ್. ಲಲಿತಾ ಕಲೆಗಳಲ್ಲಿ ಒಂದಾದಂತಹ ಸಂಗೀತಕ್ಕೆ ತನ್ನದೇ ಆದಂತಹ ಸಾಮರ್ಥ್ಯ, ಆಕರ್ಷಣೆ, ಶಕ್ತಿ ಇದೆ. ಅಳು ಬಂದಾಗ, ಖುಷಿಯಾದಾಗ, ಬೇಸರ ಆದಾಗ, ಯಾವುದಾದ್ರೂ ಆಚರಣೆಗಳನ್ನು ಮಾಡುವಾಗಲೂ ಕೂಡ ಸಂಗೀತ ವಹಿಸುವಂತಹ ಪಾತ್ರ ಮಹತ್ವದ್ದು. ಎಲ್ಲರೂ ಹಾಡಬೇಕಂದಿಲ್ಲ, ಹಾಗೆಯೇ ಹಾಡುವವರೆಲ್ಲರೂ ಕೂಡ ಸುಮಧುರವಾಗಿಯೇ ಹಾಡಬೇಕು, ಹಾಡ್ತಾರೆ ಅನ್ನೋ ನಿಬಂಧನೆ ಕೂಡ ಇಲ್ಲ. ಯಾರು ಕೇಳಲಿ ಎಂದು ನಾನು ಹಾಡುವುದಿಲ್ಲ ಅನ್ನುವ ಕವಿಯ ವಾಣಿಯಂತೆ, ಪ್ರತಿಯೊಬ್ಬರ ಬದುಕಿನ ಜೊತೆಯೂ ಒಂದಲ್ಲ ಒಂದು ರೀತಿಯಲ್ಲಿ ಬೆರೆತು ಹೋಗಿರ್ತಕ್ಕಂತಹ ಸಂಗೀತದ ವಿಚಾರವನ್ನು ತೆಗೆದುಕೊಂಡು ಸಂಗೀತದ ಬಗೆಗಿನ ಜ್ಞಾನವನ್ನು ಓರೆ ಹಚ್ಚುವ ಇದೀಗ ನೇರ ಪ್ರಸಾರದ ರಸಪ್ರಶ್ನೆ ಕಾರ್ಯಕ್ರಮವನ್ನು ಪ್ರಾರಂಭಿಸುವಂತಹ ಹೊತ್ತು. ನೀವು ಕೂಡ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಆಸಕ್ತಿಯಿಂದ ಕಾಯ್ತಿದ್ದೀರಾ ಅಂತ ಕೂಡ ಗೊತ್ತು. ಹಾಗಾದರೆ ಮತ್ತೇಕೆ ತಡ, ಕಾರ್ಯಕ್ರಮವನ್ನು ಪ್ರಾರಂಭಿಸಿಯೇ ಬಿಡೋಣ. ಅದಕ್ಕೂ ಮುನ್ನ ದೂರವಾಣಿ ಸಂಖ್ಯೆಗಳನ್ನು ಹೇಳ್ಬಿಡ್ತೀನಿ. ಎಸ್ಟಿಡಿ ಕ್ರಮಾಂಕ 08172-24-62-89, ಮತ್ತೊಂದು 24-52-58. ನಿಮ್ಮೊಂದಿಗೆ ನಾನು ನಿಮ್ಮ ಪ್ರೀತಿಯ ರೇಡಿಯೋ ಗೆಳತಿ ಡಿ ಸುಜಲಾದೇವಿ. ನಮಸ್ತೆ, ರಸಪ್ರಶ್ನೆ ಕಾರ್ಯಕ್ರಮ, ಯಾರು ಮಾತಾಡ್ತಿರೋದು? ನನ್ನ ಹೆಸರು ಲಕ್ಷ್ಮಿ ಅಂತ ಮೇಡಮ್. ಲಕ್ಷ್ಮಿ ಅವರು ಎಲ್ಲಿಂದ ಮಾತಾಡ್ತಿದ್ದೀರಾ? ಚಿಕ್ಕಮಗಳೂರಿಂದ. ಚಿಕ್ಕಮಗಳೂರಿಂದ. ನಿಮ್ಗೆ ಯಾವ ಸಂಗೀತ ಇಷ್ಟ? ಅಂದ್ರೆ ಹಿಂದೂಸ್ತಾನಿ ಸಂಗೀತ, ಶಾಸ್ತ್ರೀಯ ಸಂಗೀತ, ಹಾಗೆ ಸಿನಿಮಾ ಸಂಗೀತ ಇದೆ, ಮತ್ತೆ ಜಾನಪದ ಸಂಗೀತ ಇದೆ. ಮೇಡಮ್, ನನಗೆ ಸಿನಿಮಾ ಸಂಗೀತ ಮತ್ತೆ ಜಾನಪದ ಸಂಗೀತ ಅಂದ್ರೆ ತುಂಬಾ ಇಷ್ಟ. ಜಾನಪದ ಸಂಗೀತ ಅಂದ್ರೆ ತುಂಬಾ ಇಷ್ಟ. ಹಾಗಾದ್ರೆ ನಿಮ್ಗೆ ಜಾನಪದಿಂದನೇ ಭಾವಗೀತೆ ಕೂಡ ಇರುತ್ತೆ, ಮತ್ತೆ ನಿಮ್ಗೆ ಜಾನಪದಿಂದನೇ ಪ್ರಾರಂಭ ಮಾಡೋಣ. ಹಾಗಾದ್ರೆ ಪ್ರಶ್ನೆನ ಕೇಳ್ತೀನಿ, ಉತ್ತರ ಹೇಳ್ಬೇಕು. ಮೊದಲ ಸಾಲನ್ನ ನೀವು ಹೇಳ್ಬೇಕು, ಅಂದ್ರೆ ಬೇರೆ ಸಾಲನ್ನ ಒಂದು ಗೀತೆ, ಜನಪದ ಗೀತೆ, ಆ ಗೀತೆಯ ಮಧ್ಯದ ಒಂದು ಸಾಲನ್ನ ನಾನು ಹೇಳ್ತೀನಿ, ನೀವು ಅದರ ಪ್ರಾರಂಭದ ಸಾಲನ್ನ ಹೇಳ್ಬೇಕು. ಆಗ್ಬೋದಾ? ಆಕೋ ಕೊಂದೂರು ಗೋಲು, ಬೊಬ್ಬೆ ಹೊಡೆದಾವ ಬಾಳಿ ಮೀನು. ಗೀತೆಯ ಮೊದಲ ಸಾಲನ್ನ ನೀವು ಹೇಳ್ಬೇಕು. ಆಕೋ ಕೊಂದೂರು ಗೋಲು, ಬೊಬ್ಬೆ ಹೊಡೆದಾವ ಬಾಳಿ ಮೀನು. ಗೊತ್ತಾಯ್ತಾ? ಇನ್ನೊಂದು ಲೈನ್ ಹೇಳ್ಬೋದಾ ಮೇಡಮ್? ಇಲ್ಲ ಇಲ್ಲ, ಇದು ತುಂಬಾನೇ ಸುಲಭವಾಗಿದೆ. ಜಾನಪದ ಗೀತೆಯ ಒಂದು ಸಾಲು ಮಧ್ಯದ್ದು, ನೀವು ಮೊದಲ ಸಾಲನ್ನ ಹೇಳ್ಬೇಕು. ಆಕೋ ಕೊಂದೂರು ಗೋಲು, ಬೊಬ್ಬೆ ಹೊಡೆದಾವ ಬಾಳಿ ಮೀನು. ಮೊದಲ ಸಾಲ ಹೇಳಿ. ಆಕೋ ಗೊಂದೋರಿಗಳು ನೋಕೋ ಗೊರಿ ಹಿಂದಿ ಅಂದರಿ ಗೋಲು ಇಲ್ಲ ಹೊಡೆದಾಗ ಬಾಳೆ ಮೀನು ತಾನಂದನ್ನ ಬೊಬ್ಬೆ ಹೊಡೆದಾವ ಬಾಳೆ ಮೀನು. ಮೊದಲ ಸಾಲನ್ನ ಹೇಳ್ಬೇಕು ನೀವು. ತುಂಬಾ ಸಮಯ ತಗೊಂಡ್ರಿ, ಧನ್ಯವಾದಗಳು. ಬೇರೆಯವ್ರನ್ನ ಸಂಪರ್ಕ ತಗೊಳ್ತೀನಿ. ನಮಸ್ತೆ, ರಸಪ್ರಶ್ನೆ ಕಾರ್ಯಕ್ರಮ. ಇವಾಗೊಂದು ಪ್ರಶ್ನೆಯನ್ನ ಕೇಳಿದ್ದೆ ನಾನು, ಉತ್ತರ ಹೇಳ್ಬೋದಾ ಅದಕ್ಕೆ? ಹೇಳಿ, ಯಾರು ಮಾತಾಡ್ತಿರೋದು? ವಸಂತಪ್ಪ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ, ಗೀತೆನ ಪ್ರಾರಂಭದ ಸಾಲನ್ನ ಹೇಳಿ. ಮೂಡಲ್ ಕುಣಗಲ್ ಕೇರೆ ನೋಡೋರ್ಗೊಂದು ಈಗೋಗ ಮೂಡಿ ಬತ್ತಾನೆ ಚಂದಿರಾಮ ತನಂದನೋ ಮೂಡಿ ಬತ್ತಾನೆ ಚಂದಿರಾಮ. ಸರಿಯಾಗಿದೆ, ನೂಕೋಂದೂರುಗಳು. ಸರಿ ಮೇಡಮ್, ಸರಿ ಸರಿ, ಉತ್ತರ ಸರಿ ಇದೆ. ಅಭಿನಂದನೆಗಳು ನಿಮ್ಗೆ. ಮತ್ತೆ ನಿಮ್ಗೆ ನಿಮಗೆ ಇಷ್ಟವಾಗುವಂತಹ ಪ್ರಭೇದ ಯಾವ್ದು? ಅಂದ್ರೆ ಭಾವಗೀತೆ. ಶಾಸ್ತ್ರೀಯ ಸಂಗೀತ ಇಷ್ಟನಾ? ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಓಕೆ, ಹಾಗಾದ್ರೆ ಒಬ್ಬರ ಹೆಸರನ್ನ ಹೇಳಿ, ಪ್ರಮುಖವಾದಂತಹ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಗಾರರ ಹೆಸರನ್ನ ಹೇಳಿ. ಮಲ್ಲಿಕಾರ್ಜುನ್ ಮನಸೂರ್ ಮೇಡಮ್, ಭೀಮಸೇನ್ ಜೋಶಿ ಅವರು. ಆಯ್ತು, ಎರಡು ಕೂಡ. ಅಂದ್ರೆ ಒಂದು ಏನು ನಿಮ್ಗದು ಏನ್ ಹೇಳ್ತಾರೆ ಕನ್ನಡದಲ್ಲಿ ಅಂದ್ರೆ ಪಾಸಿಂಗ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ಕನ್ನಡದಲ್ಲಿ ಸರಪಳಿ ಸುತ್ತು ತರ ಬಂತು ನಿಮ್ಗೆ, ಅದಕ್ಕೂ ಕೂಡ ಉತ್ತರ ಕೊಟ್ರಿ, ಇದನ್ನು ಹೇಳಿದಿರಾ, ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾರೆ. ನಮಸ್ಕಾರ. ಧನ್ಯವಾದ. ನಮಸ್ತೆ, ಪ್ರಶ್ನೆ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರು ಮಾತಾಡ್ತಿರೋದು? ಮೋನಿಕಾ, ಜಯನಗರದಿಂದ. ಮೋನಿಕಾ ಅವರಿಗೆ ಯಾವ್ದು ಇಷ್ಟ, ಯಾವ ಸಂಗೀತದ ಯಾವ ಪ್ರಕಾರ ಇಷ್ಟ? ನನಗೆ ಕರ್ನಾಟಕ ಸಂಗೀತ ತುಂಬಾ ಇಷ್ಟ. ಅದ್ ಬಿಟ್ರೆ ಭಾವಗೀತೆ, ಜನಪದ ಗೀತೆ ಎಲ್ಲವೂ ಇಷ್ಟ. ಕೇಳ್ತೀನಿ. ಹಾಗಾದ್ರೆ MS ಸುಬ್ಬುಲಕ್ಷ್ಮಿ ಅವರಿಗೆ ದೊರೆತಿರ್ತಕ್ಕಂತಹ ಪ್ರಮುಖ ಪ್ರಶಸ್ತಿ ಯಾವುದು? ತುಂಬಾ ಪ್ರಶಸ್ತಿ ಸಿಕ್ಕಿದೆ, ಪ್ರಮುಖವಾದಂತಹ ಪ್ರಶಸ್ತಿ ಯಾವುದು ಅವ್ರಿಗೆ? ಇದ ಯಾವ್ದು ಭಾರತ ಪ್ರಮುಖವಾದದ್ದು ಅಂದ್ರೆ ತುಂಬಾ ಇದೆ ಅದ್ರಲ್ಲಿ ಪ್ರಮುಖ. ಉತ್ತರ ಸರಿಯಾಗಿದೆ, ಅನುಮಾನಿಸ್ಕೊಂಡು ಹೇಳ್ಬೇಡಿ, ಉತ್ತರ ಸರಿಯಾಗಿದೆ. ನೀವ್ ಹೇಳ್ತಾ ಭಾರತ ರತ್ನ ಪ್ರಶಸ್ತಿ ಅವ್ರಿಗೆ ದೊರೆತಿದೆ. ಉತ್ತರ ಅಭಿನಂದನೆಗಳು ನಿಮ್ಗೂ ಕೂಡ, ಧನ್ಯವಾದ. ಹೀಗೆ ಕರೆ ಮಾಡ್ತಾರೆ. ನಮಸ್ತೆ, ರಸಪ್ರಶ್ನೆ ಯಾರು ಮಾತಾಡ್ತಿರೋದು? ಸರಿ, ನಿಮ್ಗೆ ಭಾವಗೀತೆ ಇಷ್ಟನಾ, ಜಾನಪದ ಗೀತೆ ಇಷ್ಟನಾ, ಯಾವ್ದು ಇಷ್ಟ? ಭಾವಗೀತೆಗಳು ಇಷ್ಟ ಮೇಡಮ್. ಸುಗಮ ಸಂಗೀತ. ಹೌದಾ? ಹಾಗಾದ್ರೆ ನಿಮ್ಗೆ ಅದರದ್ದೇ ಒಂದು ಪ್ರಶ್ನೆ ಕೇಳ್ತೀನಿ. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ಇದನ್ನ ರಚನೆ ಮಾಡಿರ್ತಕ್ಕಂತಹ ರಚನಾಕಾರರು ಯಾರು? ಇರ್ಬೋದಲ್ಲ, ಉತ್ತರ ಕರೆಕ್ಟ್ ಆಗಿ ಹೇಳ್ಬೇಕು, ಯಾಕೆಂದ್ರೆ ಈ ಗೀತೆನ ತುಂಬಾ ಸತಿ ನಮ್ಮ ಹಾಸನ ಆಕಾಶವಾಣಿಯಿಂದ ಕೂಡ ಪ್ರಸಾರ ಮಾಡಿದೀವಿ. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು. ಹೇಳಿ, ಯಾರು ಬರ್ದಿರೋದು? ಗೋಪಾಲಕೃಷ್ಣ. ಅಲ್ಲ, ಉತ್ತರ ತಪ್ಪು. ಮುಂದಿನವ್ರಿಗೆ ಹೋಗ್ತಾ ಇದೀವಿ, ಅವ್ರು ಹೇಳ್ತಾರ ನೋಡೋಣ. ನಮಸ್ತೆ, ಹಲೋ. ಯಾರು ಮಾತಾಡ್ತಿರೋದು? ರೇಡಿಯೋ ಶಬ್ದವನ್ನ ಕಡಿಮೆ ಮಾಡ್ಕೋಬೇಕು. ಆಯ್ತು. ಯಾರಪ್ಪ ಮಾತಾಡ್ತಿರೋದು? ಲಾವಣ್ಯ, ಮಡಬರಿಂದ. ಲಾವಣ್ಯ, ಈಗ ಒಂದು ಗೀತೆನ ಹೇಳ್ದೆ, ಯಾರು ಬರೆದಿರೋದು ಅಂತ ಹೇಳ್ಬೋದಪ್ಪ? ಗೊತ್ತಾಗ್ಲಿಲ್ವಾ? ಸರಿ, ನೀನ್ ಏನ್ ಮಾಡ್ತಾ ಇರೋದು ಪುಟ್ಟ? ಹೌದಾ, ಹಾಗಾದ್ರೆ ನಿನಗೆ ಪುಟ್ಟದ ಏನಾದ್ರು ಕೇಳ್ಬೇಕು. ಯಾವ್ದ್ರಲ್ಲಿ ಕೇಳಿ? ಜಾನಪದ ಗೀತೆ ಕೇಳ. ಓ, ಯಾಕೆ ಜಾನಪದ ಗೀತೆ ಕಲಿಬಾರ್ದ? ಎಲ್ಲ ಸಿನಿಮಾ ಹಾಡೇ ಕಲ್ತ್ಬಿಟ್ರೆ ಜಾನಪದ ಗೀತೆ ಕಲಿಯೋದು ಯಾರೋ? ಸರಿ ಆಯ್ತು, ಸಿನಿಮಾದ್ದೇ ಕೇಳ್ತೀನಿ ಹಾಗಾದ್ರೆ. ನಾದಮಯ ಈ ಲೋಕವೆಲ್ಲ ಗೀತೆ ಕೇಳಿದ್ಯಾ ಅಲ್ವಾ? ಇದು ಯಾವ ಚಿತ್ರದ್ದು? ಯಾರು ಹಾಡಿರೋ ಅಂತವ್ರು ಯಾರು, ಗಾಯಕರು ಯಾರು? ಜೀವನ ಕ್ಷೇತ್ರ ರಾಜ್ಕುಮಾರ್ ಹಾಡಿರೋದು. ಯಾವ ರಾಜ್ಕುಮಾರ್ ಹಾಡಿರೋದು? ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರೋಂತ ಗೀತೆ. ಅಮ್ಮ ಹೇಳ್ಕೊಟ್ರ? ಹೌದಾ, ಅಮ್ಮನ ಹತ್ರ ಹೇಳಿಸ್ಕೋಬಾರ್ದಲ್ವಾ, ನೀನೆ ಯೋಚನೆ ಮಾಡಿ ಹೇಳ್ಬೇಕು ಆಯ್ತಾ? ಇನ್ಮೇಲೆ ನೀನೆ ಹೇಳು ಆಯ್ತಾ? ಆಯ್ತು ಪುಟ್ಟ. ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರು ಮಾತಾಡ್ತಿರೋದು? ನಮಸ್ಕಾರ ಮೇಡಮ್, MP ರೇಣುಕಾ ಅಂತ ಹೇಳ್ಬಿಟ್ಟು ನಾನು, ಅರಸೀಕೆರೆ ತಾಲೂಕು ಮಲೆನಾಡಿಂದ ಮೇಡಮ್. ನಿಮ್ಗೆ ಯಾವ ವಿಭಾಗ ಇಷ್ಟ ಸರ್ ರೇಣುಕಾ ಅವ್ರಿಗೆ? ಏನ್ ಮೇಡಮ್? ಯಾವ ವಿಭಾಗ ಇಷ್ಟ ಅಂದ್ರೆ ಸಂಗೀತದಲ್ಲಿ ನಿಮ್ಗೆ ಇಷ್ಟ ಆಗುವಂತ ವಿಭಾಗ ಯಾವ್ದು? ಭಾವಗೀತೆನ, ಜಾನಪದ ಗೀತೆನ? ತುಂಬಾ ಇಷ್ಟ ಮೇಡಮ್, ಸುಗಮ ಸಂಗೀತ ತುಂಬಾ ಇಷ್ಟ, ಫೇವರೇಟ್ ಅದು. ಹೌದಾ, ನಾನೊಂದು ಪ್ರಶ್ನೆನ ಕೇಳಿದ್ದೆ, ಒಬ್ರಿಗೆ ಉತ್ತರ ಹೇಳಿರ್ಲಿಲ್ಲ, ಅದಕ್ಕೆ ಹೇಳ್ಬೋದಾ ನೋಡಿ ನೀವು? ಪ್ರಶ್ನೆ ಕೇಳಿ ಮೇಡಮ್, ರೇಡಿಯೋ ಇಂದ ದೂರ ಇದ್ದೆ ನಾನು, ನೆಟ್ವರ್ಕ್ ಸಿಗಲ್ಲ ಅಂತ. ಅದೇ, ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ಈ ಗೀತೆ ಕೃಷ್ಣನ ನೋಡುವ ಪ್ರೀತಿಯು ನೀಡಿದ ಕಣ್ಣು. ಏನ್ ಮೇಡಮ್ ಈ ಪ್ರಶ್ನೆ? ಯಾರು ಬರ್ದಿರೋದು ಅಂತ? ಅದಾ, ನಮ್ಮ ಅಚ್ಚುಮೆಚ್ಚಿನ ಕವಿ ಡಾಕ್ಟರ್ HS ವೆಂಕಟೇಶ್ ಮೂರ್ತಿ ಅವರು ಬರೆದಿರುವಂತದ್ದು. ಮಕ್ಕಳ ಬಗ್ಗೆ ತುಂಬಾ ಕವಿತೆಗಳನ್ನ ಬರೀತಾರೆ, ಚಿನ್ನಾರಿ ಮುಖದಲ್ಲಿ ಕೂಡ ಇವರು ಕವಿತೆಗಳನ್ನ ಬರೆದಿದ್ದಾರೆ, ಒಳ್ಳೊಳ್ಳೆ ಕವನಗಳನ್ನ ಬರೀತಾರೆ ಮೇಡಮ್. HS ವೆಂಕಟೇಶ್ ಕವಿ ಅಂತಾನೇ ಅವ್ರು ಗುರುತಿಸಿಕೊಂಡಿದ್ದಾರೆ. ನಿಮ್ಮ ಉತ್ತರ ಸರಿಯಾಗಿದೆ, ಲೋಕದ ಕಣ್ಣಿಗೆ ರಾಧೆ ಕೂಡ ಎಲ್ಲರಂತೆ ಒಂದೇ ಹೆಣ್ಣು, ನನಗೆ ಮಾತ್ರ ಕೃಷ್ಣ ಪ್ರೀತಿ ತೋರುವ ಕೃಷ್ಣನ ನೋಡಲು ಪ್ರೀತಿಯ ತೋರಿದ ಕಣ್ಣು. ಹಾಡ್ಬೋದಾ ಅದನ್ನೇ, ನೋಡಿ ಪ್ರಯತ್ನ ಪಡಿ, ಸ್ವಲ್ಪ ಬರುತ್ತೆ. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೆ ಅವಳು ಪ್ರೀತಿಯ ನೋಡಲು ಕೃಷ್ಣನು ನೀಡಿದ ಕಣ್ಣು. ಹೀಗೆ ಕರೆ ಮಾಡ್ತಾ ಇದ್ದೀವಿ, ಧನ್ಯವಾದಗಳು. ಮುಂದಿನ ಕರೆಗೆ ಹೋಗ್ತಾ ಇದೀವಿ. ನಮಸ್ತೆ, ರಸಪ್ರಶ್ನೆ ಕಾರ್ಯಕ್ರಮ, ಯಾರು ಮಾತಾಡ್ತಿರೋದು? ಹಾಸನ ಪೆನ್ಷನ್ ಮಾಡದಿಂದ ಲೋಕೇಶ್. ಲೋಕೇಶ್, ಲೋಕೇಶ್ ಅವರು ಯಾವ ವಿಭಾಗದ ಕೇಳಿದ್ರು ಉತ್ತರ ಕೊಡ್ತೀರಾ ನೀವು ಅಲ್ವಾ? ಹೌದು ಮೇಡಮ್. ಒಬ್ಬರ ಹೆಸರಿನ ಮೊದಲಿಗೆ ಒಂದು ವೀಣೆ ಸೇರಿದೆ, ಯಾರದು? ವೀಣಾ ಶೇಷಣ್ಣ. ಹಾ, ಉತ್ತರ ಸರಿಯಾಗಿದೆ. ನಿಮ್ಮೊಂದು ಪ್ರಶ್ನೆ ಕೇಳಕ್ ನಾವೇ ಯೋಚನೆ ಮಾಡ್ಬೇಕು ಅಲ್ವಾ? ಹೌದು ಮೇಡಮ್. ಇನ್ನೊಂದ್ ಕೇಳೋಣ ಅಥವಾ ಮುಂದೆ ಹೋಗ್ಲಾ? ಇನ್ನೊಂದ್ ಕೇಳಿ ಮೇಡಮ್, ಗೊತ್ತಿದ್ರೆ ಹೇಳ್ತೀನಿ. ಹಾಸನ ಜಿಲ್ಲೆಯ ಪ್ರಸಿದ್ಧ ಸಂಗೀತಕಾರ ಯಾರು? ಆರ್ ಕೆ ಪದ್ಮನಾಭನ್. ಉತ್ತರ ಸರಿ ಇದೆ. ಧನ್ಯವಾದಗಳು ಲೋಕೇಶ್ ಅವರೇ, ಹೀಗೆ ಕರೆ ಮಾಡ್ತಾ ಇರಿ. ಅಭಿನಂದನೆಗಳು ನಿಮ್ಗೆ. ಥ್ಯಾಂಕ್ ಯು ಮ್ಯಾಮ್. ನಮಸ್ತೆ. ನಮಸ್ತೆ. ಯಾರು ಮಾತಾಡ್ತಿರೋದು? ಎಚ್ ಆರ್ ರುದ್ರಸ್ವಾಮಿ, ಕಣದಾಳ ಹೊಸ ಬಡಾವಣೆ, ಚಿಕ್ಕಮಗಳೂರು. ನಿಮ್ಗೆ ಯಾವ ವಿಭಾಗದಲ್ಲಿ ಸಂಗೀತಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಯನ್ನ ಕೇಳಿ? ಭಾವಗೀತೆ. ಭಾವಗೀತೆ. ನಿನ್ನದೇ ನೆಲ, ನಿನ್ನದೇ ಜಲ, ನಿನ್ನದೇ ಆಕಾಶ, ಈ ಗೀತೆಯನ್ನ ರಚನೆ ಮಾಡಿರುವಂತವರು ಯಾರು? ನಿನ್ನದೇ ನೆಲ, ನಿನ್ನದೇ ಜಲ, ನಿನ್ನದೇ ಆಕಾಶ. ಹೇಳ್ಬೋದಾ? ಅಡಿಗೆಯವರ? ಅವರ ಅಂತ ಕೇಳಂಗಿಲ್ಲ, ನೀವು ಒಂದು ಉತ್ತರ ಹೇಳ್ಬಿಡಿ, ಅದ್ ಸರಿನಾ ತಪ್ಪ ಅಂತ ಹೇಳ್ತೀನಿ. ಗೋಪಾಲಕೃಷ್ಣ ಅಡಿಗ. ಇಲ್ಲ, ಉತ್ತರ ತಪ್ಪಾಗಿದೆ. ಮುಂದಿನವ್ರನ್ನ. ಧನ್ಯವಾದಗಳು. ನಮಸ್ತೆ. ಯಾರು ಮಾತಾಡ್ತಿರೋದು? ಮನ್ವಿತಾ ಪುಟಾಣಿ ಅನ್ಸುತ್ತೆ. ಏನ್ ಮಾಡ್ತಾ ಇರೋದು? ಹೌದಾ? ಯಾವ್ದು ನಿನ್ಗೆ ಯಾವ ಗೀತೆ ಇಷ್ಟ ಪುಟ್ಟ? ಜಾನಪದ ಗೀತೆ? ಸಿನಿಮಾ ಗೀತೆಗಳು ಇಷ್ಟನಾ? ಮತ್ತೆ ಉಳ್ದಿದ್ದೆಲ್ಲ ಯಾರು ಕಲಿತಾರೆ? ನೀವು ಬರೀ ಸಿನಿಮಾ ಹಾಡೇ ಕಲ್ತ್ರೆ ಈಗಿನವರು ಅಲ್ವಾ? ಸರಿ. ವಿಷ್ಣುವರ್ಧನ್ ಮತ್ತೆ ಮಾಧವಿ ಅವರು ನಟಿಸಿರ್ತಕ್ಕಂತಹ ಒಂದು ಚಿತ್ರ ಸಂಗೀತ ಪ್ರಧಾನವಾಗಿದೆ, ಅಂದ್ರೆ ಅದರಲ್ಲಿ ಸಂಗೀತನೇ ಮುಖ್ಯ ಆಗಿದೆ. ಯಾವ ಸಿನಿಮಾ ಅದು? ಮತ್ತೆ ಮಾಧವಿ ಅವರು ನಟಿಸಿರ್ತಕ್ಕಂತಹ ಒಂದು ಚಿತ್ರ ಸಂಗೀತ ಪ್ರಧಾನವಾಗಿರುವಂತಹ ಚಿತ್ರ, ಯಾವ ಸಿನಿಮಾ? ಅಮ್ಮ ಹೆಲ್ಪ್ ಮಾಡ್ತಾ ಇದಾರಲ್ಲ. ಹೌದಾ? ಹಳೆ ಸಿನಿಮಾ ಎಲ್ಲ ನೋಡ್ಬೇಕು, ಗೀತೆಗಳನ್ನ ಕೇಳ್ಬೇಕು, ಹೀಗೆ ಕರೆ ಮಾಡ್ತಾ ಇರು ಪುಟ್ಟ. ನಮಸ್ತೆ. ಹಲೋ. ಯಾರ್ ಮಾತಾಡ್ತಿರೋದು? ಚಂದ್ರಶೇಖರ್ ಅವರು. ಯಾವೂರಿಂದ? ಇದು ರೇಡಿಯೋ ಸೌಂಡ್ ಅನ್ನ ಕಡಿಮೆ ಮಾಡ್ಕೊಳ್ಳಿ. ಈಗ ಒಂದ್ ಪ್ರಶ್ನೆ ಕೇಳಿದ್ದೆ, ಅದಕ್ಕೆ ನೀವು ಉತ್ತರ ಕೊಡ್ಬೋದು ಅಂತ ಅನ್ಕೋತೀನಿ ನಾನು. ಉತ್ತರ ಸರಿಯಾಗಿದೆ, ಮಲಯ ಮಾರುತ ಚಿತ್ರದ್ದು. ಸಾಕ, ಇನ್ನೊಂದ್ ಕೇಳ್ಬೇಕಾ ನಿಮ್ಗೆ? ಯಾವ್ದು, ಯಾವ ವಿಭಾಗದಲ್ಲಿ ಅಲ್ಲ ನಿಮ್ಗೆ ವಚನ ಸಾಹಿತ್ಯದ ಕೇಳ? ವಚನದ್ದು ಗೊತ್ತಿಲ್ಲ, ಕೇಳಿ ಹೋಗ್ಲಿ. ಒಂದ್ ಪ್ರಶ್ನೆ ಕೇಳ್ತೀನಿ, ತುಂಬಾ ಸುಲಭವಾಗಿದೆ, ಉತ್ತರ ಕೊಟ್ಬಿಡಿ. ಜಾನಪದ ಸಾಹಿತ್ಯ ಹೇಗೆ ಉಗಮ ಆಯ್ತು? ಯಾರಿಂದ ಉಗಮ ಆಯ್ತು, ಹೇಗೆ ಉಗಮ ಆಯ್ತು ಜಾನಪದ ಸಾಹಿತ್ಯ? ಚಂದ್ರಶೇಖರ್ ಅವರೇ, ಜಾನಪದ ಸಾಹಿತ್ಯ. ಉತ್ತರ ತಪ್ಪಾಗಿದೆ. ಮುಂದಿನ ಕರೆಗೆ ಹೋಗ್ತಾ ಇದೀವಿ. ಧನ್ಯವಾದಗಳು. ನಮಸ್ತೆ. ರಸಪ್ರಶ್ನೆ ಕಾರ್ಯಕ್ರಮ. ಹಲೋ. ಯಾರು ಮಾತಾಡ್ತಿರೋದು? ಕಡೂರು ತಾಲೂಕ್ ದೊಡ್ಡಪ್ಪನಹಳ್ಳಿಯಿಂದ. ಯಾವ ಏನ್ ಹೆಸರು, ಯಾವ ತರಗತಿ ಪುಟ? ಲಕ್ಷ್ಮಿ. ಲಕ್ಷ್ಮಿ ಯಾವ ತರಗತಿ? ಫೋರ್ತ್ ಸ್ಟ್ಯಾಂಡರ್ಡ್. ಏನ್ ಎಲ್ಲ ನಾಲ್ಕನೇ ಕ್ಲಾಸ್ ಅವರೇ ಮಾತಾಡ್ತಿದ್ದೀರಾ, ಕಾಲ್ ಮಾತಾಡ್ಕೊಂಡ್ಬಿಟ್ಟಿದೀರಾ ಅಂತ ನಾಲ್ಕನೇ ಕ್ಲಾಸ್ ಅವರೆಲ್ಲ ಸೇರ್ಕೊಂಡು. ಜಾನಪದ ಸಾಹಿತ್ಯ ಹೇಗೆ ಉಂಟಾಯ್ತು ಗೊತ್ತಾ? ಯಾರಿಂದ ರಚಿತವಾಯ್ತು ಗೊತ್ತಾ? ಇಲ್ಲ ಇಲ್ವಾ? ಸರಿಯಪ್ಪ, ಹೀಗೆ ಕಾರ್ಯಕ್ರಮ ಕೇಳ್ತಾ ಇರು, ಮುಂದಿನವರು ಉತ್ತರ ಕೊಡ್ತಾರೆ. ಬೇರೆದು ಓಕೆ. ಕನ್ನಡದ ರ್ಯಾಪರ್ ಅಂತೇಳಿ ಯಾರನ್ನ ಕರೀತಾರೆ? ಅಲ್ಲಿ ಕೇಳಿಸ್ಕೋಬಾರ್ದು ಬೇರೆಯವ್ರ ಹತ್ರ, ನೀನೇ ಹೇಳ್ಬೇಕು. ಕನ್ನಡದ ರ್ಯಾಪರ್ ಅಂತೇಳಿ ಯಾರನ್ನ ಕರೀತಾರೆ? ಆಯ್ತಪ್ಪ, ಹೀಗೆ ಕರೆ ಮಾಡ್ತಾ ಇರು, ಕೇಳಿಸ್ಕೊತಾ ಇರು ಕಾರ್ಯಕ್ರಮನ. ನಮಸ್ತೆ. ರಸಪ್ರಶ್ನೆ ಕಾರ್ಯಕ್ರಮ. ಯಾರು ಮಾತಾಡ್ತಿರೋದು? ಹಲೋ. ನಮಸ್ತೆ ಮೇಡಮ್. ನಮಸ್ತೆ. ಯಾರು ಮಾತಾಡ್ತಿರೋ? ಸರಸ್ವತಿ ಅವರ. ಜಾನಪದ ಸಾಹಿತ್ಯ ಹೇಗೆ ಉಗಮ ಆಯ್ತು, ಅಂದ್ರೆ ಯಾರಿಂದ ಅದು ಸೃಷ್ಟಿ ಆಯ್ತು ಅಂತ? ಜಾನಪದ ಸಾಹಿತ್ಯ ಬಿಸಿಲೆಲ್ಲ ಸರಿ ಇಲ್ಲ ಇಲ್ಲ ಉತ್ತರ ತಪ್ಪಾಗಿದೆ. ಮುಂದಿನ ಕರೆಗೆ ಹೋಗ್ತಾ ಇದೀವಿ. ಧನ್ಯವಾದಗಳು. ನಮಸ್ತೆ. ಹಲೋ ನಮಸ್ತೆ. ಯಾರು ಮಾತಾಡ್ತಿರೋದು? ಸರಸ್ವತಿ ಬೇಲೂರಿಂದ. ಜಾನಪದ ಸಾಹಿತ್ಯ ಹೇಗೆ ಉಗಮವಾಯ್ತು, ಯಾರಿಂದ ಆಯ್ತು? ಜನಗಳಿಂದ, ಒಬ್ರಿಂದ ಒಬ್ರಿಗೆ ಬಾಯಿ ಮಾತಲ್ಲಿ. ವೆರಿ ಗುಡ್, ಉತ್ತರ ಸರಿಯಾಗಿದೆ. ತುಂಬಾ ಒಂದ್ ಮೂರ್ನಾಲ್ಕು ಜನ ಪ್ರಯತ್ನ ಪಟ್ಟರು, ಹೇಳಕ್ಕಾಗಲಿಲ್ಲ. ತುಂಬಾ ಈಸಿ ಅಂತ ಅಂದಾಗ ಬೇಕು. ಎಷ್ಟು ಸುಲಭದ ಪ್ರಶ್ನೆ ಇದು ಅಂತಂದ್ರೆ, ಜಾನಪದ ಸಾಹಿತ್ಯ ಅಂದ್ರೆ ಏನು, ಏನು ಓದಕ್ಕೆ ಬರೆಯೋದಕ್ಕೆ ಬರ್ದಲೇ ಇರುವಂತಹ ಅನಕ್ಷರಸ್ಥರಿಂದ ಸೃಷ್ಟಿಯಾದಂತಹದ್ದು ಜಾನಪದ ಸಾಹಿತ್ಯ. ಜನರ ಬಾಯಿಂದ ಬಾಯಿಗೆ ಹರಡ್ಕೊಂಡು ಅದು ಸಂರಕ್ಷಿತವಾಗಿ ಉಳ್ಕೊಂಡ್ ಬಂದಿರುವಂತ ಒಂದು ಸಾಹಿತ್ಯ. ಧನ್ಯವಾದ. ಹೌದು, ಜನರಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು ಜನಪದ. ಪದ ಅಂದ್ರೆ ಗೀತೆ, ಜನರಿಂದ ಸೃಷ್ಟಿಯಾಗಿರ್ತಕ್ಕಂತ ಗೀತೆಗಳು, ಒಗಟ್ಟಿರ್ಬೋದು ಅಥವಾ ಗಾದೆಗಳಿರ್ಬೋದು, ನಾಣ್ಣುಡಿಗಳಿರ್ಬೋದು, ಹಾಗೇನೆ ಲಾವಣಿಗಳಿರ್ಬೋದು, ಮತ್ತೆ ಗೀತ ನಾಟಕಗಳು ಅಂತವು ಕೂಡ ಎಷ್ಟೊಂದು ಸೃಷ್ಟಿಯಾಗಿರೋದು ಇದ್ರಿಂದಾನೆ. ಚೌಡಿಕೆ ಪದ, ಎಷ್ಟೊಂದು ವಿಭಾಗಗಳಿದೆ ಜಾನಪದ ಸಾಹಿತ್ಯದಲ್ಲಿ. ಉತ್ತರ ಸರಿ ಇತ್ತು, ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ಕಾರ. ಚಂದನ್ ಶೆಟ್ಟಿ ಅಲ್ವಾ ಮೇಡಮ್ ಇನ್ನೊಂದಕ್ಕೆ? ಅದನ್ನು ನೀವೇ ಹೇಳ್ಬಿಡ್ತೀರಾ. ಆಯ್ತು, ಕನ್ನಡದ ರ್ಯಾಪರ್ ಅಂತೇಳಿ ಪ್ರಸಿದ್ಧರಾಗಿರ್ತಕ್ಕಂಥವ್ರು ಚಂದನ್ ಶೆಟ್ಟಿ. ಉತ್ತರ ಸರಿ ಇದೆ, ಎರಡೂ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರಾ, ಅಭಿನಂದನೆಗಳು ನಿಮ್ಗೆ. ಮುಂದಿನ ಕರೆಗೆ ಹೋಗ್ತಾ ಇದೀನಿ. ನಮಸ್ಕಾರ. ನಮಸ್ತೆ. ರಸಪ್ರಶ್ನೆ. ನಿಮ್ಗೆ ಯಾವ ವಿಭಾಗದಲ್ಲಿ ಕೇಳ್ಬಹುದು? ಭಾವಗೀತೆ ಮೇಡಮ್. ಭಾವಗೀತೆ ಕೇಳ. ಏನ್ ಮಾಡ್ತಿರೋದು ನೀವು? ನಾವು ಮನೆಯಲ್ಲಿ ಹೌಸ್ ವೈಫ್ ಮೇಡಮ್. ಎದೆ ತುಂಬಿ ಹಾಡಿದೇನೋ ಅಂದು ನಾನು, ಇದು ಯಾರ ರಚನೆ? ಜಿ ಎಸ್ ಶಿವರುದ್ರಪ್ಪ ಮೇಡಮ್. ಜಿ ಎಸ್ ಶಿವರುದ್ರಪ್ಪ ಅವರ ರಚನೆ. ಹೌದು, ಉತ್ತರ ಸರಿಯಾಗಿದೆ, ಅಭಿನಂದನೆಗಳು. ಮುಂದಿನ ಕರೆ ಹೋಗ್ತಾ ಇದೀನಿ. ನಮಸ್ಕಾರ. ನಮಸ್ತೆ. ಯಾರಿಗದೇ ಕೆಲ್ಸ? ರೇಡಿಯೋಯಿಂದ ದೂರ ಬನ್ನಿ. ಹಲೋ, ಯಾರು ಮಾತಾಡ್ತಿರೋದು? ಮೇಡಮ್ ರೋಜಾ. ದಯವಿಟ್ಟು ರೇಡಿಯೋ ಸೌಂಡ್ ಅನ್ನ, ರೇಡಿಯೋ ವ್ಯಾಲ್ಯೂ ಅನ್ನ ಕಡಿಮೆ ಮಾಡ್ಕೊಂಡು ಈಚೆ ಬನ್ನಿ. ನಾನು ಹೇಳೋದು ಕೇಳಿಸ್ತಾ? ಆಯ್ತು. ಯಾವ್ದು, ಯಾವ ವಿಭಾಗದಲ್ಲಿ ನಿಮಗೆ ಪ್ರಶ್ನೆ ಕೇಳ್ಬೋದು? ಸಿನಿಮಾ ರಂಗದಲ್ಲೇ. ರವಿಚಂದ್ರನ್ ಅವರ ಯಾವ ಚಿತ್ರ ಸಂಗೀತ ಪ್ರಧಾನವಾಗಿ ಯಶಸ್ಸನ್ನ ಪಡೆಯಿತು? ತುಂಬಾ ಹಾಡುಗಳು ಮತ್ತೆ ತುಂಬಾ ಪ್ರಸಿದ್ಧಿಯನ್ನ ತಂದ್ಕೊಟ್ಟಿದ್ದಂತದ್ದು ಒಂದು ಚಿತ್ರ ರವಿಚಂದ್ರನ್ ಅವರಿಗೆ. ಯಾವುದು ಕೇಳಿಸ್ಲಿಲ್ವಾ? ನೀವ್ ಯಾರು ಮಾತಾಡ್ತಿರೋದು ಅಂದ್ರೆ? ರೋಜಾ ಮಾತಾಡ್ತಾ. ರೋಜಾ, ನಿಮ್ ಚೆನ್ನಾಗಿ ಕೇಳಿಸ್ತಿದ್ಯಲ್ಲ. ಹೇಳಿ ಮೇಡಮ್. ಇವಾಗ ರವಿಚಂದ್ರನ್ ಅವರ ಯಾವ ಚಿತ್ರ ಸಂಗೀತ ಪ್ರಧಾನವಾಗಿ ಯಶಸ್ಸನ್ನ ಪಡೆಯಿತು? ಪ್ರೇಮಲೋಕ. ಉತ್ತರ ಸರಿಯಾಗಿದೆ, ಅಭಿನಂದನೆಗಳು ನಿಮ್ಗೆ. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ. ರಸಪ್ರಶ್ನೆ. ನಮಸ್ತೆ ಮೇಡಮ್. ಯಾರು ಮಾತಾಡ್ತಿರೋದು? ಟೆಲಿಗ್ರಾಮ್ದಿಂದ ಕುಮಾರೇಗೌಡ ಅಂತ ಮೇಡಮ್. ಕುಮಾರೇಗೌಡ್ರೆ, ಯಾವ ವಿಭಾಗ ನಿಮ್ಗೆ ಇಷ್ಟ? ಚಲನಚಿತ್ರ, ಸುಗಮ ಸಂಗೀತ. ಸುಗಮ ಸಂಗೀತ, ಚಲನಚಿತ್ರ, ಎರಡು ಬೇರೆ ಬೇರೆ. ಚಲನಚಿತ್ರದ್ದು ನನಗೆ ಒಟ್ಟಿನಲ್ಲಿ. ಹೌದಾ? ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಸಂಗೀತ ವಾದ್ಯವನ್ನ ನುಡಿಸುವಂತಹ ಪಾತ್ರದಲ್ಲಿ ನಟಿಸಿದ್ರು. ಅದರ ಗೀತೆಗಳು ಕೂಡ ತುಂಬಾ ಪ್ರಖ್ಯಾತಿಯನ್ನ ಪಡ್ಕೊಂತು, ಹಾಗೆ ಅವರ ನಟನೆಗೆ ಪ್ರಶಸ್ತಿ ಕೂಡ ಬಂತು. ಯಾವ ಚಿತ್ರ ಅದು? ಅನಾದಿ ಅಪ್ಪಣ್ಣ. ಪರವಾಗಿಲ್ಲ, ಕುಮಾರೇಗೌಡರು ಚುರುಕಾಗಿದ್ದೀರಾ. ಆಯ್ತು, ಹೀಗೆ ಕರೆ ಮಾಡ್ತಾ ಇರಿ. ಧನ್ಯವಾದಗಳು. ನಮಸ್ತೆ. ನಮಸ್ತೆ. ಹಲೋ, ಯಾರು ಮಾತಾಡ್ತಿರೋದು? ಶೋಭಾರಾಣಿ, ಚಂದ್ರಪಟ್ಟಣದಿಂದ. ಯಾವ ವಿಭಾಗ ನಿಮ್ಗೆ ಪ್ರಿಯವಾದದ್ದು ಸಂಗೀತದಲ್ಲಿ? ಜನಪದ. ಜಾನಪದ ತುಂಬಾ ಇಷ್ಟ ಆಗುವಂತ ವಿಭಾಗ ನಿಮ್ದು ಅಲ್ವಾ? ಹಾಗಾದ್ರೆ ಮೊದಲ ಸಾಲನ್ನ ನೀವ್ ಹೇಳ್ಬೇಕು, ಅದ್ರ ಮಧ್ಯದ ಸಾಲನ್ನ ನಾನು ಹೇಳ್ತೀನಿ ಒಂದ್ ಗೀತೆದು. ಗೋಕುಲದೊಳಗೆ ಸಂಭ್ರಮವೇನಿದೆ, ನಂದನ ಕಂದ ಗೋವಿಂದ. ಗೋಕುಲದೊಳಗೆ ಸಂಭ್ರಮವೇನಿದೆ, ನಂದನ ಕಂದ ಗೋವಿಂದ. ಗೊತ್ತಾಗ್ಲಿಲ್ವಾ? ಹೌದಾ, ಕಾರ್ಯಕ್ರಮನ ಕೇಳ್ತಾ ಇರಿ, ಮುಂದೆ ಯಾರಾದ್ರೂ ಹೇಳ್ತಾರೆ ನೋಡೋಣ. ಧನ್ಯವಾದಗಳು, ನಮಸ್ತೆ. ನಮಸ್ತೆ, ರಸಪ್ರಶ್ನೆ ಕಾರ್ಯಕ್ರಮ. ಹಲೋ, ದಯವಿಟ್ಟು ರೇಡಿಯೋ ಸೌಂಡ್ ಅನ್ನ ಕಡಿಮೆ ಮಾಡ್ಕೊಳ್ಳಿ. ಯಾರು ಮಾತಾಡ್ತಿರೋದು? ಹಲೋ, ಯಾರು ಮಾತಾಡ್ತಿರೋದು? ಮೇಡಮ್, ಹಾಸನಿಂದ ಲಿಖಿತ ಅಂತ ಮಾತಾಡ್ತಾರೆ. ಲಿಖಿತ, ನಿಮ್ಗೆ ಸಂಗೀತದಲ್ಲಿ? ನಮಸ್ತೆ, ನಮಸ್ತೆ ಮೇಡಮ್. ರಸಪ್ರಶ್ನೆ ಕಾರ್ಯಕ್ರಮ, ಯಾರು ಮಾತಾಡ್ತಿರೋದು? ಪ್ರಕಾಶ್ ಮೇಡಮ್, ಅರಸೀಕೆರೆ ತಾಲೂಕು ಚಲ್ಲಾಪುರದಿಂದ. ನಿಮ್ಗೆ ಸಂಗೀತದಲ್ಲಿ ಯಾವ ವಿಭಾಗ ಇಷ್ಟ? ಮೇಡಮ್, ನನಗೆ ಜನಪದ ಗೀತೆ, ಭಾವಗೀತೆ, ಭಕ್ತಿ ಗೀತೆ ಎಲ್ಲ ಇಷ್ಟ, ತುಂಬಾ ಇಷ್ಟ ಮೇಡಮ್. ಇವಾಗ ಹಿಂದಿನ ಒಬ್ರು ಕರೆ ಮಾಡಿದ್ರು, ಅವ್ರಿಗೆ ನಾನೊಂದು ಗೀತೆಯನ್ನ ಮಧ್ಯದ ಸಾಲನ್ನ ಹೇಳಿದ್ದೆ, ಅವರು ಮೊದಲ ಸಾಲನ್ನ ಹೇಳಲಿಲ್ಲ. ನೀವ್ ಹೇಳ್ಬೋದಾ? ಜಾನಪದ ಗೀತೆಯ ಮಧ್ಯದ ಸಾಲನ್ನ ನಾನು ಹೇಳ್ತೀನಿ, ಪ್ರಾರಂಭದ ಸಾಲನ್ನ ನೀವ್ ಹೇಳ್ಬೇಕು. ಕೇಳಿಸ್ಕೊಂಡೆ? ನಾನು ಒಟ್ಟು ಜಾನಪದ ಗೀತೆ, ಭಕ್ತಿ ಗೀತೆ, ಭಾವಗೀತೆ ಹಾಡ್ತೀನಿ ಮೇಡಮ್. ಪ್ರಶ್ನೆ ಹೇಳಿದ್ರೆ ಸ್ವಲ್ಪ ಕಷ್ಟ ಅಲ್ಲ. ಹಾಡ್ತೀರಾ ಅಂದ್ರೆ ಗೀತೆದು ಗೊತ್ತಿರ್ಬೇಕಲ್ವಾ? ಇದನ್ನು ಕೂಡ ತುಂಬಾ ಪ್ರಸಿದ್ಧವಾದಂತ ಗೀತೆನೆ. ಇನ್ನೊಂದ್ಸತಿ ಬೇಕಾದ್ರೆ ಹೇಳ್ತೀನಿ ನೋಡಿ. ಗೋಕುಲದೊಳಗೆ ಸಂಭ್ರಮವೇನಿದೆ, ನಂದನ ಕಂದ ಗೋವಿಂದ. ಅದ್ರ ರಾಗ ಹೀಗಿದೆ: ಗೋಕುಲದೊಳಗೆ ಸಂಭ್ರಮವೇನಿದೆ, ನಂದನ ಕಂದ ಗೋವಿಂದ, ನಂದನ ಕಂದ ಗೋವಿಂದ ಕೃಷ್ಣನ. ಗೊತ್ತಾಗ್ಲಿಲ್ವಾ? ಆಯ್ತು, ಮುಂದಿನ ಕರೆಗೆ ಹೋಗ್ತೀನಿ. ಧನ್ಯವಾದಗಳು. ನಮಸ್ತೆ, ಯಾರು ಮಾತಾಡ್ತೀರಾ? ಯಾರು ಆ ಕಡೆ? ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ಯಾರು ಮಾತಾಡ್ತಿರೋದು? ಹಲೋ, ಕೇಳಿಸ್ತಾ ಇದೆ, ಯಾರು ಮಾತಾಡ್ತಿರೋದು? ನಾವು ಅರ್ಸಿಕೆರೆಯಿಂದ ಕಂಟೈನರ್ ಲಾಟ್ರಿ ನಾಗೇಶ್ ಅಂತ. ಯಾವ ಸಂಗೀತದ ಯಾವ ವಿಭಾಗ ನಿಮ್ಗೆ ಇಷ್ಟ? ನನಗೆ ರಾಜಕೀಯ ವಿಭಾಗದಲ್ಲಿ ಕೇಳಿ ಮೇಡಮ್, ಸಂಗೀತ ಶಾಸ್ತ್ರ ಏನ್ ಗೊತ್ತಿಲ್ಲ. ಅಲ್ಲ, ಇವತ್ತಿನ ವಿಚಾರನೇ ಸಂಗೀತ, ರಾಜಕೀಯದ್ದು ಇವತ್ತಿಲ್ಲ. ಇನ್ನೊಂದಿವಸ ಕರೆ ಮಾಡಿ. ಧನ್ಯವಾದಗಳು. ನಮಸ್ತೆ, ರಸಪ್ರಶ್ನೆ ಕಾರ್ಯಕ್ರಮ. ಹಲೋ, ಹಲೋ, ನಮಸ್ತೆ, ರಸಪ್ರಶ್ನೆ ಕಾರ್ಯಕ್ರಮ, ಯಾರು ಮಾತಾಡ್ತಿರೋದು? ಪ್ರಮೀಳಾ ಅಂತ, ಹಾಸನಿಂದ. ಪ್ರಮೀಳಾ ಅವರೇ, ಇವಾಗ ಒಂದು ಗೀತೆಯನ್ನ ಹೇಳ್ದೆ, ಕೇಳಿಸ್ಕೊಂಡ್ರ? ಯಾವ್ದು? ಅದರ ಮೊದಲ ಸಾಲನ ಹಾಡ್ಬೋದಾ? ಬಾಗಿ ಬಾಗಿ ಬಂಗಾರ ತೂಗಿ ಬೆಳ್ಳಿ ಮೂಡಿ ಬೆಳಗ ಬೆಳಗಾದವಮ್ಮ ಬೆಳಗಾದವಮ್ಮ. ಬಾಗಿ ಬಾಗಿ ಬಂಗಾರ ತೂಗಿ ಬೆಳ್ಳಿ ಮೂಡಿ ಬೆಳಗಾದವಮ್ಮ. ಉತ್ತರ ಸರಿ ಇದೆ, ಅಭಿನಂದನೆಗಳು. ಥ್ಯಾಂಕ್ ಯು. ಇನ್ನೊಂದು ಪ್ರಶ್ನೆ ಕೇಳ್ಬೋದಾ ಅಥವಾ ಮುಂದೆ ಹೋಗ್ಲಾ? ಮುಂದೆ ಹೋಗಿ. ಹೌದಾ, ಧನ್ಯವಾದಗಳು, ಮುಂದೆ ಹೋಗ್ತೀನಿ. ನಮಸ್ತೆ, ರಸಪ್ರಶ್ನೆ ಕಾರ್ಯಕ್ರಮ, ಯಾರು ಮಾತಾಡ್ತಿರೋದು? ಅವಾಗ್ಲೇ ಮಾಡಿದ್ರಿ ಅಲ್ವಾ? ಸರಿ, ಆಯ್ತು. ಯಾವ ವಿಭಾಗ ನಿಮ್ಗೆ ಇಷ್ಟ ಸಂಗೀತದಲ್ಲಿ? ಕೇಳಿಸ್ತಾ ಇಲ್ಲ, ನೀವು ಮಾತಾಡ್ತಾ ಇರೋದು. ಹೌದಾ, ಹಾಗಾದ್ರೆ ಕರ್ನಾಟಕ ಸಂಗೀತ ಪಿತಾಮಹ ಅಂತ ಯಾರನ್ನ ಕರೆಯಲಾಗುತ್ತೆ? ಪುರಂದರದಾಸರನ್ನ ಕರೆಯಲಾಗುತ್ತೆ. ಉತ್ತರ ಸರಿ ಇದೆ, ಅಭಿನಂದನೆಗಳು. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು. ನಮಸ್ತೆ, ರಸಪ್ರಶ್ನೆ. ವನಜಾ ಅಂತ ಕೇಳಿಸ್ತಿಲ್ಲ. ಏನ್ ಹೆಸರು? ವನಜಾ. ಇನ್ನೊಂದ್ಸತಿ ಹೇಳಿ. ವನಜಾ. ವನಜಾ. ವನಜಾ ಅವ್ರೆ, ಯಾವ ತರದ್ದು ಸಂಗೀತ ಇಷ್ಟ ನಿಮ್ಗೆ? ಭಾವಗೀತೆಗಳು, ಜನಪ್ರೀತಿಗಳು ಅಡ್ಡಿಲ್ಲ, ಚಿತ್ರಗೀತೆನೂ ಗೊತ್ತಿಲ್ಲ, ಸಾಮಾನ್ಯವಾಗಿ ಹೇಳ್ಬೋದು. ಯಾವ್ದಾದ್ರು ಕೇಳಲ ಹಾಗಾದ್ರೆ ಕೇಳಿ, ಟ್ರೈ ಮಾಡ್ತೇನೆ. ನೀ ಹಿಂಗ ನೋಡಬೇಡ ನನ್ನ, ಈ ಗೀತೆಯನ್ನ ರಚನೆ ಮಾಡಿದ್ಯಾರು? ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ. ಇವರು ನರಸಿಂಹಮೂರ್ತಿ ಅಲ್ಲ? ಅಲ್ಲ, ನರಸಿಂಹಮೂರ್ತಿ ಅಲ್ಲ. ಅಲ್ಲ, ಉತ್ತರ ತಪ್ಪಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದೀವಿ. ಧನ್ಯವಾದ. ನಮಸ್ತೆ. ನಮಸ್ತೆ. ಹಲೋ, ಪ್ರಶ್ನೆ. ನಮಸ್ತೆ ಮೇಡಮ್. ಯಾರು ಮಾತಾಡ್ತಿರೋದು? ನನ್ನ ಹೆಸರು ಗುರುಸ್ವಾಮಿ ಅಂತ. ಇವಾಗ ಒಂದು ಪ್ರಶ್ನೆ ಕೇಳಿದೆ ಗುರುಸ್ವಾಮಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಉತ್ತರ ಹೇಳ್ಬೋದಾ? ಪ್ರಶ್ನೆ ಸ್ವಲ್ಪ ಸರಿ ಕೇಳಿಸ್ಕೊಳ್ಳಿಲ್ಲ ಮೇಡಮ್. ಅದೇ ನೀ ಹಿಂಗ ನೋಡಬೇಡ ನನ್ನ ಗೀತೆ ಇದೆಯಲ್ಲ, ಭಾವಗೀತೆ, ಅದನ್ನ ಯಾರು ರಚನೆ ಮಾಡಿದ್ದು? ದರಾ ಬೇಂದ್ರೆ ಅವರು, ಅಥವಾ ಅಂಬಿಕಾ ತನಯ ದತ್ತ ಅಂತ ಕೂಡ ಅವ್ರನ್ನ. ಹೌದು, ಉತ್ತರ ಸರಿ ಇದೆ. ಧನ್ಯವಾದಗಳು. ಇನ್ನೊಂದು ಪ್ರಶ್ನೆ ಕೇಳಲ ಅಥವಾ ಮುಂದೆ ಹೋಗ್ಲಾ? ಇನ್ನೊಂದು ಪ್ರಶ್ನೆ ಕೇಳಲ? ಕೇಳಿ ಮೇಡಮ್. ಕನಕದಾಸರ ಗುರು ಯಾರು? ಕನಕದಾಸರಾಯರು. ಎರಡು ಉತ್ತರಗಳು ಸರಿ ಇದೆ. ಅಭಿನಂದನೆಗಳು, ಹೀಗೆ ಕರೆ ಮಾಡ್ತಾ ಇದ್ರಿ. ನಮಸ್ಕಾರ. ನಮಸ್ತೆ. ರಸಪ್ರಶ್ನೆ ಕಾರ್ಯಕ್ರಮ. ಯಾರು ಮಾತಾಡ್ತಿರೋದು? ಹರಿಣಿ ಅಂತ, ಚಿಕ್ಕೋನಹಳ್ಳಿಯಿಂದ. ಹರಿಣಿ ಯಾವ ತರಗತಿ? 8th ಸ್ಟ್ಯಾಂಡರ್ಡ್. 8ನೇ ತರಗತಿ. ನಿಮ್ಗೊಂದು ಪ್ರಶ್ನೆ ಕೇಳ್ತೀನಪ್ಪ. ಪಿಟೀಲು ಚೌಡಯ್ಯನವರ ಮೊಮ್ಮಗ ಪ್ರಸಿದ್ಧ ನಟ ಯಾರವರು? ಅಂಬರೀಷ್. ಅಂಬರೀಷ್ ಅವರು. ಉತ್ತರ ಸರಿಯಾಗಿದೆ. ನೀನೇ ಹೇಳ್ದ ಹೇಳ್ಕೊಟ್ರ? ಹೇಳ್ಕೊಟ್ರ ನೀನೇ ಹೇಳ್ದ? ಆಯ್ತು ಪುಟ್ಟ, ಅಭಿನಂದನೆಗಳು. ಮುಂದೆ ಹೋಗ್ಲಾ? ನಮಸ್ತೆ. ರಸಪ್ರಶ್ನೆ ಕಾರ್ಯಕ್ರಮ. ನಮಸ್ತೆ. ಯಾರು ಮಾತಾಡ್ತಿರೋದು? ಹಲೋ, ಯಾರು ಮಾತಾಡ್ತಿರೋದು? ಮಡಬಲಿಂದ. ಸರಿ, ಯಾವ ತರದ ಪ್ರಶ್ನೆ ಏನಾದ್ರೂ ಕೇಳ್ಬೋದಾ? ಸಂಗೀತ ಸಂಬಂಧಪಟ್ಟಂಗೆ ಅಥವಾ ನಿಮ್ಗೆ ಯಾವ್ದಾದ್ರು ಪ್ರಿಯವಾದ ವಿಭಾಗ? ಜಾನಪದ ಸಿನಿಮಾ. ಜಾನಪದ ಅಥವಾ ಸಿನಿಮಾನ? ಅರೆದರು ಅರಿಶಿನವ ಅದಕ್ಕೆ ಬೆರೆಸಿರಿ ಸುಣ್ಣಾವ ಅಂದ ಉಳ್ಳ ರಂಗನ್ ಮೇಲೆ, ಯಾವ ಗೀತೆ ಅದು? ಪ್ರಾರಂಭದ ಗೀತೆ ಹೇಳಿ, ಸಾಲು ಹೇಳಿ. ನಂಗೂ ಗೊತ್ತು, ತುಂಬಾ ಒಳ್ಳೆ ಹಾಡಿದು ಮತ್ತೆ ತುಂಬಾ ಪ್ರಸಿದ್ಧವಾದಂತ ಹಾಡು. ಅರೆ ಇರಿ ಅರಿಶಿಣವಾದಕ್ಕೆ ಬೆರೆಸಿರಿ ಸುಣ್ಣವಾ ಅಂದವುಳ್ಳ ರಂಗನ್ ಮೇಲೆ. ಹೇಳಿ, ಅದ ಹೇಳ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಮುಂದೆ. ನಾನು ಗೊತ್ತಾಗ್ಲಿಲ್ಲ. ಗೆಜ್ಜ ಹಾಕೊಂಡಿದ್ದೀರಾ ಕಾಲಲ್ಲಿ? ಅದನ್ನೇ ಅಲ್ವಾ, ಮತ್ತೆ ಚೆನ್ನಾಗಿ ಅರ್ಥ ಕುಡಿಯೋದು ಅಥವಾ ಅರ್ಥ ಮಾಡ್ಕೊಂಡು ಇದ್ ಮಾಡೋ ಅಂತದ್ದು ಇದನ್ನೇ ಹೇಳೋದು. ನಾನು ಕ್ಲೂ ಕೊಟ್ಟಿದ್ದೀನಿ, ಹಾಗಾಗಿ ನಿಮ್ಗೆ ಅಭಿನಂದನೆ ಹೇಳ್ತಾ ಇಲ್ಲ. ಮುಂದಿನ ಸತಿ ನೀವೇ ಹೇಳಿ ಆಯ್ತಾ? ಧನ್ಯವಾದಗಳು. ನಮಸ್ತೆ. ರಸಪ್ರಶ್ನೆ ಕಾರ್ಯಕ್ರಮ. ಹಲೋ ಮೇಡಮ್, ನಮಸ್ತೆ. ಶ್ರವಣಬೆಳಗೊಳದಿಂದ ಗೀತಾ ಮೇಡಮ್. ಗೀತಾ ಅವರಿಗೆ ಯಾವ ವಿಭಾಗ ಇಷ್ಟ ಮೇಡಮ್? ಯಾವ್ದಾದ್ರು ಕೇಳಿ ಮೇಡಮ್. ಯಾವ್ದಾದ್ರು ಕೇಳ್ಬಿಡ್ಲ? ಓಕೆ. ದಾಸ ಸಾಹಿತ್ಯದ ಕಾಲ ಎಷ್ಟನೇ ಶತಮಾನ? 14ನೇ ಶತಮಾನ. ಅಲ್ಲ, ದಾಸ ಸಾಹಿತ್ಯ ಎಷ್ಟನೇ ಶತಮಾನ? ಗೊತ್ತಿಲ್ವಾ ಉತ್ತರ? ಸಮಯ ಆಗ್ತಾ ಇದೆ, ನಾನೇ ಉತ್ತರ ಹೇಳ್ಬಿಡ್ತೀನಿ. ಒಂದು ಹಿಂದಕ್ಕೆ ಬನ್ನಿ ಅಷ್ಟೇ, 14ರಿಂದ ಒಂದು ಹಿಂದೆ ಬನ್ನಿ, ಒಂದು ಹೆಜ್ಜೆ ಹಿಂದೆ ಬನ್ನಿ. 15ನೇ ಶತಮಾನ. ಮುಂದೆ ಹೋಗ್ಬಿಡಿಯಪ್ಪ, ಹಿಂದೆ ಬನ್ನಿ. ಹಿಂದೆ 13 ಮೇಡಮ್. ಹೌದು, 13ನೇ ಶತಮಾನ ದಾಸ ಸಾಹಿತ್ಯದ್ದು. ಧನ್ಯವಾದಗಳು, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ಕಾರ. ನಮಸ್ತೆ. ರಸಪ್ರಶ್ನೆ ಕಾರ್ಯಕ್ರಮ. ಮೇಡಮ್ ನಮಸ್ಕಾರ, ನನ್ನ ಹೆಸರು ನಾಗರಾಜ ರೆಡ್ಡಿ ಅಂತ, ಹರಿಹರ ತಾಲೂಕು ರಾಮತೀರ್ಥದಿಂದ ಮೇಡಮ್. ನಿಮ್ಗೆ ಯಾವ ವಿಭಾಗ ಸಂಗೀತದ್ದು ಇಷ್ಟ? ಯಾವ್ದಾದ್ರು ಕೇಳಿ ಮೇಡಮ್. ಸಂಗೀತದಲ್ಲಿ ಒಟ್ಟು ಎಷ್ಟು ಸ್ವರಗಳಿವೆ? 7 ಸರ್. 7 ಸ್ವರಗಳಿದೆ. ಸಾಕ ಒಂದು? ಇನ್ನೊಂದು ಕೇಳ ಮೇಡಮ್. ವಚನ ಸಾಹಿತ್ಯದ ಕಾಲ ಎಷ್ಟು? ಎಷ್ಟನೇ ಕಾಲದಲ್ಲಿ ವಚನ ಸಾಹಿತ್ಯ ಇತ್ತು ಅಂತ? ಹೌದು, ರಚನೆ ಆಗಿದ್ದು ಎಷ್ಟನೇ ಶತಮಾನದಲ್ಲಿ ಅಥವಾ ಎಷ್ಟನೇ ಕಾಲದಲ್ಲಿ, ಯಾವ ಕಾಲದಲ್ಲಿ? 12ನೇ ಶತಮಾನ. ಎರಡು ಉತ್ತರ ಸರಿ ಇದೆ. ಅಭಿನಂದನೆಗಳು, ಹೀಗೆ ಕರೆ ಮಾಡ್ತಾರೆ. ನಮಸ್ಕಾರ. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ಕೊನೆಯ ಕರೆ ಇದು. ಯಾರು ಮಾತಾಡ್ತಿರೋದು? ಯಾವ ವಿಭಾಗದಲ್ಲಿ ಕೇಳ್ಬಿಡ್ಲಿ? ಕೇಳಿ ಮೇಡಮ್. ಕನಕದಾಸರ ಕಾವ್ಯ ನಾಮ ಯಾವುದು? ಹರಿಶ್ಚಂದ್ರ ಕಾವ್ಯ. ಅಲ್ಲ ಅಲ್ಲ, ಕೃತಿ ಕೇಳ್ತಾ ಇಲ್ಲ ನಾನು. ಅವರ ಕಾವ್ಯನಾಮ ಏನು? ಕಾಗಿನೆಲೆ ಆದಿಕೇಶವ. ಕಾಗಿನೆಲೆ ಆದಿಕೇಶವ. ಯಾರು ಹೇಳ್ಕೊಟ್ರು? ಇಲ್ಲ ಇಲ್ಲ ಮೇಡಮ್, ನಾನು ಒಬ್ಳೆ ಹೇಳದ್ರ. ಆಯ್ತು, ಅಭಿನಂದನೆಗಳು. ಸಮಯ ಕೂಡ ಮುಗೀತು, ಹೀಗೆ ಕರೆ ಮಾಡ್ತಾ ಇರಿ. ಧನ್ಯವಾದ. ಕೇಳುಗರೆ, ಈವರೆಗೆ ಸಂಗೀತಕ್ಕೆ ಸಂಬಂಧಪಟ್ಟಂತಹ ರಸಪ್ರಶ್ನೆ ಕಾರ್ಯಕ್ರಮ ಮೂಡಿ ಬಂತು. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಿಮ್ಮವರಿಗೆ ಕಾರ್ಯಕ್ರಮವನ್ನ ತಲುಪೋದಿಕ್ಕೆ ತಾಂತ್ರಿಕವಾಗಿ ಸಹಕಾರವನ್ನ ನೀಡಿದಂಥವರು ಆರ್ ಕೆ ಲೋಕೇಶ್ ಹಾಗೂ ಪಿ ಎಂ ರಾಜು. ನಿಮ್ಮೊಂದಿಗಿದ್ದದ್ದು ನಾನು ಡಿ ಸುಜಲಾದೇವಿ. ನಮಸ್ಕಾರ. ಆಕಾಶವಾಣಿ ಹಾಸನ ಎಫ್ಎಂ. ಕೇಳುಗರೆ, ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳತ್ತ ಒಂದು ಪಕ್ಷಿನೋಟ. ಇನ್ನು ಮುಂದೆ 6:10 ಭಕ್ತಿ ರಚನೆಗಳ ಕಾರ್ಯಕ್ರಮ ಗೀತಸುಧಾ ಮೂಡಿ ಬರಲಿದೆ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಅವಲೋಕನ. 6:51 ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ. ಇಂದಿನ ಕಿಸಾನ್ ವಾಣಿಯಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಹಾಸನ ತಾಲೂಕು ಹೂವಿನಹಳ್ಳಿಯ ಪ್ರಗತಿಪರ ಕೃಷಿಕ ಹಚ್ಎನ್ ಮಧುಸೂದನ್ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ ಮೂಡಿಬರಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 7:21 ಹಾಗೂ 7:45 ಮತ್ತು 8:30 ಹಾಗೂ 9:15 ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು. ಇಂದು ರಾತ್ರಿ 8:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕ್ರೀಡಾಲೋಕ ಮೂಡಿಬರಲಿದೆ. ಕರ್ನಾಟಕ ಬ್ಯಾಸ್ಕೆಟ್ಬಾಲ್ ಟೀಮ್ನಲ್ಲಿ ಕಂಚಿನ ಪದಕವನ್ನು ಪಡೆದಂತಹ ಕರ್ನಾಟಕ ತಂಡದ ನಾಯಕ ಡಿ ಅಕ್ಷಯ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. 9:30 ಗಜಲ್ಸ್ಗಳನ್ನು ಕೇಳಬಹುದು. 10:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಂಪಂಗೋಡು ಎಸ್ ವಿಘ್ನರಾಜ ಅವರಿಂದ ಗಿಟಾರ್ ವಾದನವನ್ನು ಆಲಿಸಬಹುದು.